ಮೂಲಸೌಕರ್ಯಗಳು ಬೇರೆ, ಅದೇ ರೀತಿಯಾಗಿ ದ್ರಾಕ್ಷಿ ಸಂಸ್ಕರಣೆ ಮಾಡಬೇಕಾಗದ ಬೇರೆ, ಅದೇ ದಾಳಿಂಬೆ ಅಥವಾ ಇನ್ನು ಬೇರೆ ಕೃಷಿ ಉತ್ಪನ್ನಗಳನ್ನು ಸಂಸ್ಕರಣೆ ಮಾಡಿ ಅವುಗಳನ್ನು ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಿ ಅವುಗಳನ್ನು ಗ್ರಾಹಕರಿಗೆ ತಲುಪಿಸುವುದು ಸಹ ತಲುಪುವುದರಲ್ಲಿ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಬಹಳ ಅವಶ್ಯಕತೆವಾಗಿರುತ್ತದೆ. ಹಾಗಾದರೆ ನಮ್ಮ ದೇಶದ ಒಟ್ಟು ಕೃಷಿ ಉತ್ಪನ್ನಗಳಲ್ಲಿ 10% ಕಡಿಮೆ ಸಂಸ್ಕರಣೆ ನಡೆಯುತ್ತದೆ ಇಂದು. ಅದರಲ್ಲೂ ಸಂಸ್ಕರಣೆಯು ಪ್ರಥಮ ಹಂತದ ಸಂಸ್ಕರಣೆಯಾಗಿದೆ. ನಮ್ಮಲ್ಲಿ ಈಗ ಇರತಕ್ಕಂಥ ಒಟ್ಟು ಸಂಸ್ಕರಣೆಯಲ್ಲಿ 10% ಮಾತ್ರ ಶೇಖರಣೆ ಆಗ್ತಾ ಇದೆ ಒಟ್ಟು ಉತ್ಪನ್ನದಲ್ಲಿ. ಅವುಗಳಲ್ಲಿನೂ ಸಮೇತ ಅದು ಪ್ರಥಮ ಹಂತದ ಸಂಸ್ಕರಣೆಯಾಗಿದೆ, ಹಾಗೂ 2nd, 3rd ಸಂಸ್ಕರಣೆ ಆಗಿರುವುದಿಲ್ಲ. ಯಾಕಂದರೆ ಕೃಷಿ ಉತ್ಪನ್ನಗಳಲ್ಲಿ ವಿವಿಧ ಕೃಷಿ ಉತ್ಪನ್ನಗಳ ನೋಡಿದ ಹಣ್ಣುಗಳಲ್ಲಿ 2% ಮಾತ್ರ ಸಂಸ್ಕರಣೆ ಆಗುತ್ತೆ. ತರಕಾರಿಯಲ್ಲಿ 6% ಆಗುತ್ತೆ, ಕೋಳಿಯಲ್ಲಿ 21% ಆಗುತ್ತೆ, ಹಾಲಿನಲ್ಲಿ 35% ಮೌಲ್ಯವರ್ಧನೆ ಇಂದು ನಡೀತಾ ಇದೆ. ಹಾಗಾದರೆ ಇನ್ನೂ ನಮಗೆ ಬೇಕಾ, ಇನ್ನೂ ಸಾಕಷ್ಟು ಈ ವಲಯದಲ್ಲಿ ಮೌಲ್ಯವರ್ಧನೆಗೆ ಅವಕಾಶಗಳಿದ್ದಾವೆ. ಹಾಗಾದರೆ ಈ ಮೌಲ್ಯವರ್ಧನೆಯನ್ನು ಮಾಡುವುದು ಹಾಗೂ ಅಭಿವೃದ್ಧಿಪಡಿಸುವುದು ಬಹಳ ಮುಖ್ಯವಾಗಿರುತ್ತದೆ. ಆದರೆ ಮೌಲ್ಯವರ್ಧನೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅವಕ್ಕೆ ಬೇಕಾದ ಮೂಲಸೌಕರ್ಯಗಳಿಗೆ ಸಮೇತ ಕಲ್ಪಿಸಲು ಸಾಕಷ್ಟು ಬಂಡವಾಳದ ಅವಶ್ಯಕತೆಯು ಸಹ ಇರುತ್ತದೆ. ಸೊ ಕೃಷಿ ಉತ್ಪನ್ನಗಳ ಮೌಲ್ಯ ಸರ್ಪಣೆ ಹೆಚ್ಚು ಪರಿಣಾಮಕಾರಿಯಾಗಿರಲು ಗುಣಮಟ್ಟದ ಕೃಷಿ ಉತ್ಪಾದನೆ ಮತ್ತು ಸಂಸ್ಕರಣೆ, ಮೌಲ್ಯವರ್ಧಿತ ಸಂಗ್ರಹಣೆ ಮತ್ತು ವಿತರಣೆ ವ್ಯವಸ್ಥೆಯು ತಡೆರಹಿತ ಏಕೀಕರಣಕ್ಕಾಗಿ ಎಲ್ಲ ಪಾಲುದಾರರ ನಡುವೆ ಸಂಬಂಧವನ್ನು ಬಲಪಡಿಸುವುದು ಅತ್ಯವಶ್ಯಕತೆವಾಗಿರುತ್ತದೆ. ಸೊ ಹಾಗಾದರೆ ಕೃಷಿ ಮೌಲ್ಯ ಉತ್ಪನ್ನಗಳನ್ನು ಸದೃಢಗೊಳಿಸಲು ಮೂಲಸೌಕರ್ಯಗಳು ಬಹಳ ಪಾತ್ರವನ್ನು ವಹಿಸುತ್ತವೆ. ಆದ್ದರಿಂದ ಕೃಷಿ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಬಂಡವಾಳ ಹೂಡಿಕೆಯು ಸಹ ಅತ್ಯಂತ ಅವಶ್ಯಕವಾಗಿರುತ್ತದೆ. ಹಾಗಾದರೆ ಪ್ರಮುಖವಾಗಿ ಹೂಡಿಕೆ ಮಾಡಲು ಇರುವ ಕೃಷಿಯಲ್ಲಿ ಇರುವ ವಲಯಗಳೆಂದರೆ, ಪ್ರಪ್ರಥಮವಾಗಿ ಗುಣಮಟ್ಟದ ಕೃಷಿ ಉತ್ಪನ್ನಗಳ ಉತ್ಪಾದನೆ ಮತ್ತು ವರ್ಗೀಕರಣ. ಯಾಕಂದರೆ ಪ್ರಪ್ರಥಮವಾಗಿ ಮೌಲ್ಯವರ್ಧನೆ ಮಾಡಲಿಕ್ಕೆ ನಮ್ಮಲ್ಲಿ ಗುಣಮಟ್ಟದ ಉತ್ಪಾದನೆ ಆಗಬೇಕು, ಅದೇ ರೀತಿಯಾಗಿ ವರ್ಗೀಕರಣ ಆಗಬೇಕು ಅಂದರೆ ಗ್ರೇಡಿಂಗ್ ಆಗಬೇಕು, ಮತ್ತು ಅವುಗಳ ನಿರ್ವಹಣೆ ಸಹ ಭಾಳ ಇಂಪಾರ್ಟೆಂಟ್. ಉದಾಹರಣೆಗೆ ಹೇಳುವುದಾದರೆ ಈಗ ಪ್ಯಾಕೇಜ್ ಹೌಸ್ಗಳ ನಿರ್ಮಾಣ ಮತ್ತು ನಿರ್ವಹಣೆ ಹಾಗೂ ಸರಿಯಾದ ರೀತಿಯಲ್ಲಿ ವರ್ಗೀಕರಣ ಆಗಬೇಕು ಅಥವಾ ಪ್ಯಾಕಿಂಗ್ ಆಗಬೇಕು. ಯಾಕಂದರೆ ಇವು ಪ್ರಥಮ ಹಂತದಲ್ಲಿ ಗುಣಮಟ್ಟವನ್ನು ಮೂಲಸೌಕರ್ಯಗಳನ್ನು ಕಲ್ಪಿಸುತ್ತದೆ. ಯಾವುದೇ ಒಂದು ಮೌಲ್ಯವರ್ಧನೆ ಮಾಡಬೇಕಂದ್ರೆ ಒಂದು ರೈತರ ಹೊಲದಿಂದ ಪ್ರಾರಂಭ ಆಗಬೇಕು. ರೈತರ ಹೊಲದಲ್ಲಿ ಏನಲ್ಲಬೇಕು, ಅವರು ಗುಣಮಟ್ಟದ ಉತ್ಪನ್ನವನ್ನು ಬೆಳೆಯಬೇಕು. ಗುಣಮಟ್ಟದ ಉತ್ಪನ್ನವನ್ನು ಬೆಳೆಯಬೇಕಂದರೆ ಗುಣಮಟ್ಟದ ಪರಿಕರಗಳನ್ನು ಬಳಕೆ ಮಾಡಬೇಕು. ಆ ಒಂದು ಸಾರಿ ಬೆಳೆದ ಆದಮೇಲೆ ಅವುಗಳನ್ನು ಸರಿಯಾಗಿ ರೀತಿಯಲ್ಲಿ ಅವುಗಳನ್ನು ವರ್ಗೀಕರಣ ಮಾಡಿ ಅವುಗಳನ್ನು ಪ್ಯಾಕಿಂಗ್ ಮಾಡಿ ಸರಿಯಾದ ರೀತಿಯಲ್ಲಿ ಮಾರುಕಟ್ಟೆಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡಬೇಕು. ಆದ್ದರಿಂದ ಮೂಲಸೌಕರ್ಯಕ್ಕೆ ಬಂಡವಾಳ ಹೂಡುವುದು ಪ್ರಪ್ರಥಮವಾಗಿ ರೈತರ ಹೊಲದಿಂದ ಪ್ರಾರಂಭವಾಗಿ 2nd ಕೃಷಿ ಉತ್ಪನ್ನಗಳ ಸಂಸ್ಕರಣೆ, ಅಂದರೆ ಸಂಸ್ಕರಣೆ ಮಾಡಬೇಕು. ಹಾಗಾದರೆ ಸಂಸ್ಕರಣೆಯಲ್ಲಿ 3 ವಿಧಗಳಿದ್ದಾವೆ. ಯಾಕೆ ಎಲ್ಲರಿಗೂ ನಮಗೆಲ್ಲರೂ ತಿಳಿದಿರುವ ಹಾಗೆ ಪ್ರಥಮ ಹಂತದ ಸಂಸ್ಕರಣೆ, 2nd ಸಂಸ್ಕರಣೆ, 3nd ಸಂಸ್ಕರಣೆ. ನಮಗೆ ತಿಳಿದಿರುವ ಹಾಗೆ ಈ ಎಲ್ಲ ಕೃಷಿ ಉತ್ಪನ್ನಗಳನ್ನು ಸಾಮಾನ್ಯವಾಗಿ ನಮ್ಮಲ್ಲಿ ಸಂಸ್ಕರಣೆ ನಡೀತೀವಿ, ಪ್ರಥಮ ಹಂತದ ಸಂಸ್ಕರಣೆ ನಡೀತಾ ಇದೆ. ದ್ವಿತೀಯ ಮತ್ತು ತೃತೀಯ ಹಂತದ ಸಂಸ್ಕರಣೆಯು ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ನಡೀತಿದೆ. ಉದಾಹರಣೆಗೆ ಹೇಳುವುದರಿಂದ ಭತ್ತದಿಂದ ಅಕ್ಕಿ ಮಾಡುವುದು ಅಥವಾ ತೊಗರಿಯಿಂದ ತೊಗರಿ ಬೆಳೆ ಮಾಡೋದು, ಇವು ಒಂದು ಪ್ರಾಥಮಿಕ ಹಂತದ ಸಂಸ್ಕರಣೆ. ಅಂದರೆ ನಾನ್ ಎಡಿಬಲ್ ಫಾರ್ಮ್ ಟು ಎಡಿಬಲ್ ಫಾರ್ಮ್, ಅಂದರೆ ಯಾವುದು ನೇರವಾಗಿ ನಾವು ಬಳಕೆ ಮಾಡೋಕ್ಕಾಗೋದಿಲ್ವೋ ನಾವು ಅವುಗಳನ್ನು ಬಳಕೆ ಮಾಡುವ ವಸ್ತುಗಳಾಗಿ ಪರಿವರ್ತನೆ ಮಾಡೋದು ಒಂದು ಪ್ರಥಮ ಹಂತದ ಸಂಸ್ಕರಣೆ. ದ್ವಿತೀಯ ಹಂತದ ಸಂಸ್ಕರಣೆಯಲ್ಲಿ ಹೋದಾಗ ನಾವು ಅದೇ ಹಣ್ಣು ಮತ್ತು ತರಕಾರಿ ಜ್ಯೂಸ್ ಮಾಡ್ಬೋದು ಅಥವಾ ಪ್ಯಾಕ್ ಮಾಡ್ಬೋದು, ಪಿಕಲ್ ಮಾಡ್ಬೋದು, ಅಥವಾ ಇನ್ನೂ ಯಾವುದೇ ರೀತಿಯಿಂದ ವಿವಿಧ ರೀತಿಯ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಅಥವಾ ಯಾವುದೋ ಒಂದು ಚಾಕ್ಲೇಟ್ ಮಾಡ್ಬೋದು ಅಥವಾ ಇನ್ನೂ ಒಂದು ಅಲ್ಲಿ ಅಂಜೂರದಿಂದ ಅದನ್ನು ಕೇಕ್ ಮಾಡ್ಬೋದು ಅಥವಾ ಬಾರ್ಸ್ ಮಾಡ್ಬೋದು, ಚಾಕ್ಲೇಟ್ ಬಾರ್ಸ್ ಮಾಡ್ಬೋದು. ಅಥವಾ ಈ ವಿವಿಧ ರೀತಿಯ ಉತ್ಪನ್ನಗಳನ್ನು ಮಾಡುವುದು ದ್ವಿತೀಯ ಮತ್ತು ತೃತೀಯ ಹಂತದಲ್ಲಿ ಬರುತ್ತವೆ. ಅವುಗಳು ನಮ್ಮ ದೇಶದಲ್ಲಿ ಬಹಳಷ್ಟು ಕಡಿಮೆ ಇದೆ, ಅಲ್ಲಿ ಸಹ ಸಾಕಷ್ಟು ಅವಕಾಶಗಳು ಸಹ ಇದ್ದಾವೆ. ಹಾಗಾದರೆ ಇನ್ನೊಂದು ಮೂಲಭೂತ ಸೌಕರ್ಯ ಕಲ್ಪಿಸಲು ಇನ್ನೊಂದು ವಲಯ ಅಂದರೆ ಸುರಕ್ಷತೆ ಮತ್ತು ಉತ್ಪನ್ನಗಳ ಗುಣಮಟ್ಟದಲ್ಲಿ ತಾಂತ್ರಿಕತೆ ಅಳವಡಿಕೆ. ಯಾಕಂದರೆ ಸುರಕ್ಷತೆ ಮತ್ತು ಉತ್ಪನ್ನಗಳ ಗುಣಮಟ್ಟ ಇಂದು ಯಾಕಂದರೆ ಬಹಳಷ್ಟು ಪ್ರಾಮುಖ್ಯವನ್ನು ವಹಿಸುತ್ತದೆ. ಯಾಕಂದರೆ ಗ್ರಾಹಕರು ಇವತ್ತು ನೋಡುವುದು ಸೇಫ್ಟಿ ಆ್ಯಂಡ್ ಕ್ವಾಲಿಟಿ ಆಫ್ ದಿ ಪ್ರಾಡಕ್ಟ್. ಯಾವುದೇ ನಾವು ಒಂದು ಉತ್ಪನ್ನ ಮಾರುಕಟ್ಟೆಗೆ ಬಿಟ್ಟಾಗ ಅದಕ್ಕೆ ತಕ್ಕಂತಹ ಸಾಕಷ್ಟು ಪ್ರಮಾಣೀಕರಿಸತಕ್ಕಂಥ ಸಂಸ್ಥೆಗಳಿದ್ದಾವೆ. ಅಲ್ಲಿ ನಮ್ಮ ಉತ್ಪನ್ನಗಳು ಸುರಕ್ಷತೆ ಮತ್ತು ಗುಣಮಟ್ಟದ ಉತ್ಪನ್ನಗಳಾಗಿರಬೇಕು, ಅವುಗಳನ್ನು ಕಾಪಾಡಬೇಕು. ಇಲ್ಲಿ ಸಮೇತ ಸಾಕಷ್ಟು ಮೂಲಭೂತ ಸೌಕರ್ಯ ಕಲ್ಪಿಸಲಿಕ್ಕೆ ಅವಕಾಶಗಳಿದ್ದಾವೆ. ಅದೇ ರೀತಿಯಾಗಿ ದಾಸ್ತಾನು ನಿರ್ವಹಣೆಯಲ್ಲೂ ಸಮೇತ ಬಂಡವಾಳ ಹಾಕಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಪ್ರಮುಖವಾಗಿ ದಾಸ್ತಾನು ನಿರ್ವಹಣೆ ಅಂದರೆ ಗೋದಾಮುಗಳ ನಿರ್ವಹಣೆ, ಮತ್ತು ಗೋದಾಮುಗಳಂದರೆ ಈಗ ನಮ್ಮಲ್ಲಿ ವಿಥೌಟ್ ಕೋಲ್ಡ್ ಸ್ಟೋರೇಜ್ ಅದು, ಮತ್ತು ಶಿಥಿಲೀಕರಣ ಗೋದಾಮು ಅಂದರೆ ಕೋಲ್ಡ್ ಸ್ಟೋರೇಜು ಮತ್ತು ಯಾಕಂದರೆ ನಮ್ಮಲ್ಲಿ ಸಾಕಷ್ಟು ಉತ್ಪಾದನೆ ಆಗ್ತದೆ. ಇವತ್ತು ಸೀಸನ್ನಾಗಿ ಬಂದಾಗ ನಮ್ಮಲ್ಲಿ ಅವುಗಳ ಶೇಖರಣೆ ಮಾಡಲಿಕ್ಕೆ ಜಾಗ ಇರೋದಿಲ್ಲ ಎಷ್ಟೋ ಸರಿ ನೋಡ್ತಾ. ಆದ್ದರಿಂದ ಈ ನಮ್ಮ ಗೋದಾಮು ಹೆಚ್ಚುವರಿ ಗೋದಾಮುಗಳ ನಿರ್ವಹಣೆ ಮಾಡಿ ಅವುಗಳ ಬಾಡಿಗೆ ರೀತಿಯಲ್ಲಿ ಕೊಡ್ಬೋದು, ಅಥವಾ ಶಿಥಿಲೀಕರಣದ ಕೋಲ್ಡ್ ಸ್ಟೋರೇಜ್ ಮಾಡಿ ಅವುಗಳನ್ನು ಬಾಡಿಗೆ ರೂಪದಲ್ಲಿ ಗ್ರಾಹಕರಿಗೆ ಕೊಟ್ಟರೆ ಅದರಿಂದ ಸಮೇತ ಸಾಕಷ್ಟು ಬಂಡವಾಳ ಹಾಕಿ ಅದರಿಂದ ಲಾಭವನ್ನು ಸಮೇತ ಪಡೆಯಬಹುದು. ಸೊ ಇನ್ನೊಂದು ವಲಯ ಅಂದರೆ ಮೂಲಭೂತ ಸೌಕರ್ಯ ಕಲ್ಪಿಸಲಿಕ್ಕೆ ಉತ್ಪನ್ನಗಳ ಸಾಗಾಣಿಕೆಯಲ್ಲಿ ಸುಧಾರಣೆ ಮತ್ತು ತಂತ್ರಗಾರಿಕೆ. ಸೊ ನಮ್ಮಲ್ಲಿ ಯಾವುದೇ ಒಂದು ಉತ್ಪನ್ನ ಬೆಳೆದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಾಣಿಕೆ ಆಗ್ತಾ ಇದೆ, ಒಂದು ಮೂಲೆಯಿಂದ ಇನ್ನೊಂದು ಮೇಲೆ ದೇಶ ಆಗಿರ್ಬೋದು ಬೇರೆ ದೇಶಕ್ಕೆ ಹೋಗ್ಬೋದು. ಇಲ್ಲಿ ತಾಂತ್ರಿಕ ಅಳವಡಿಕೆ ಇಂದಿನ ದಿನದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಅಲ್ಲಿ ಆಮೇಲೆ ಸಾಗಾಣಿಕೆಯಲ್ಲಿ ಸಮೇತ ಸುಧಾರಣೆ ಆಗಬೇಕು, ಅದರಿಂದ ಖರ್ಚು ಕಡಿಮೆ ಆಗಬೇಕು, ಅಥವಾ ಅಲ್ಲಿ ಟೆಕ್ನಾಲಜಿ ಅಡಾಪ್ಷನ್ ಆಗಬೇಕು. ಅದು ಪ್ರಮುಖ ಅಳವಡಿಕೆ ಟೆಕ್ನಾಲಜಿಗಳಂದರೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅಂದರೆ ಬಂಡವಾಳ ಹೂಡಲಿಕ್ಕೆ ಇರತಕ್ಕಂಥ ಅವಕಾಶಗಳಂದರೆ ಟೆಕ್ನಾಲಜಿಯಲ್ಲಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಉಪಯೋಗಿಸ್ಬೋದು. ಯಾಕಂದರೆ ಯಾವ ವಸ್ತು ಯಾವ ರೈತ ಬೆಳೆದನೆ ಯಾರು ಗ್ರಾಹಕರು ಮಾಡ್ತಾರೆ, ಈಗ ಬ್ಲಾಕ್ ಚೈನ್ ಟೆಕ್ನಾಲಜಿ ಯೂಸ್ ಮಾಡಿದಾಗ ಯಾವುದೇ ಒಂದು ಹಣ್ಣು ಯಾವುದೊಬ್ಬ ರೈತ ಬೆಳೆದಾಗ ಅದನ್ನು ನಾ ಕೋಡೆಡ್ ಮಾಡಿದಾಗ ಕೊನೆಯ ಗ್ರಾಹಕ ಅವನು ನೋಡ್ಬೋದು ಈ ಹಣ್ಣು ಯಾವ ರೈತ ಬೆಳೆದ ಯಾವ ಊರಲ್ಲಿ ಬೆಳೆದ ಅಂತ. ಟೆಕ್ನಾಲಜಿಯನ್ನ ಬಗ್ಗೆ ಇನ್ವೆಸ್ಟ್ ಮಾಡಲಿಕ್ಕೆ ಟೆಕ್ನಾಲಜಿಗೆ ಆ ಥರ ನಾವು ಬ್ಲಾಕ್ ಚೈನ್ ಟೆಕ್ನಾಲಜಿ ಅಳವಡಿಸ್ಕೊಂಡಾಗ ಸಾಕಷ್ಟು ಸಮೇತ ನಾವು ಮಾರುಕಟ್ಟೆ ವ್ಯವಸ್ಥೆಯನ್ನು ಸುಧಾರಣೆ ಮಾಡಬಹುದು. ಇಲ್ಲಿಯೂ ಸಮೇತ ಬ್ಲಾಕ್ ಚೈನ್ ಟೆಕ್ನಾಲಜಿ ಡೆವಲಪ್ಮೆಂಟ್ಗೂ ಎಲ್ಲ ವಸ್ತುಗಳಿಗೆ ಇಲ್ಲಿ ಒಂದು ಬಂಡವಾಳ ಹೂಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಹಾಗಾದರೆ ಮೌಲ್ಯವರ್ಧನೆಯ ಸರಪಳಿಯಲ್ಲಿ ಯಾರು ಬಂಡವಾಳವನ್ನು ಹೂಡಿಕೆ ಮಾಡಬಹುದು, ಯಾರು ಮಾಡುವುದು ಬಂಡವಾಳವನ್ನು ಹೂಡಿಕೆ ಅಂದರೆ ಪ್ರಮುಖವಾಗಿ ಸರ್ಕಾರಿ ಸಂಸ್ಥೆಗಳು ಸಹ ಇದರಲ್ಲಿ ಬಂಡವಾಳ ಹೂಡಿಕೆ ಮಾಡ್ಬೋದು. ಸಹಕಾರಿ ವಲಯದ ಸಂಸ್ಥೆಗಳು ಸಮೇತ ಮಾಡ್ಬೋದು, ಖಾಸಗಿ ವಲಯದ ಸಂಸ್ಥೆಗಳು ಅಥವಾ ಕಂಪನಿಗಳು ಸಹ ಮಾಡ್ಬೋದು. ಅದೇ ರೀತಿ ಖಾಸಗಿ ವ್ಯಕ್ತಿಗಳು ಅಂದರೆ ಇಂಡಿವಿಜುವಲ್ ಸಮೇತ ಅದರಲ್ಲಿ ಮಾಡ್ಬೋದು. ಅದೇ ರೀತಿ ರೈತ ಉತ್ಪಾದನಾ ಕಂಪನಿಗಳು ಸಮೇತ ಅಥವಾ ಕಂಪನಿಗಳು ಅಥವಾ ಸಂಸ್ಥೆಗಳು ಸಹ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಸಾಕಷ್ಟು ಬಂಡವಾಳವನ್ನು ಹೂಡಿಕೆ ಮಾಡಬಹುದು. ಆದ್ದರಿಂದಾಗಿ ಇಲ್ಲಿ ಯಾರು ಬೇಕಾದ್ರೂ ಮಾಡಬಹುದು, ಸಾಕಷ್ಟು ಅವಕಾಶಗಳಿದೆ. ಹಾಗಾದರೆ ಸರ್ಕಾರದಿಂದ ಉದ್ಯಮೆದಾರರಿಗೆ ಅಥವಾ ಬಂಡವಾಳದಾರರಿಗೆ ದೊರೆಯುವ ಸವಲತ್ತುಗಳು ಯಾವುವು ಅಂತ ಪ್ರಶ್ನೆ ಬರುತ್ತೆ. ಪ್ರಮುಖವಾಗಿ ಸರ್ಕಾರದಿಂದ ಸವಲತ್ತುಗಳಂದರೆ ಕಡಿಮೆ ಬಡ್ಡಿಯಲ್ಲಿ ಬ್ಯಾಂಕ್ಗಳಲ್ಲಿ ಸಾಲದ ಸೌಲಭ್ಯ, ಕೃಷಿ ಮತ್ತು ಸಂಬಂಧಿತ ಇಲಾಖೆಗಳಿಂದ ಸಬ್ಸಿಡಿಯ ಸೌಲಭ್ಯ ಅಥವಾ ಉನ್ನತ ಸಂಶೋಧನಾ ಸಂಸ್ಥೆ ಮತ್ತು ಕೃಷಿ ವಿಶ್ವವಿದ್ಯಾಲಯಗಳ ತಾಂತ್ರಿಕತೆ ಮತ್ತು ತರಬೇತಿ ಕಾರ್ಯಕ್ರಮಗಳನ್ನು ಸಹ ದೊರೆಯುತ್ತವೆ. ಉದಾಹರಣೆ ಹೇಳೋದ್ರೆ ತಾಂತ್ರಿಕ ಸಂಸ್ಥೆ ಅಂದರೆ CFTRI ಮೈಸೂರಿಂದ ಇರ್ಬೋದು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಇರ್ಬೋದು. ಈ ವಿಶ್ವವಿದ್ಯಾಲಯಗಳು ಅಥವಾ ಕೇಂದ್ರ ಮತ್ತು ರಾಜ್ಯ ಸಂಶೋಧನಾ ಸಂಸ್ಥೆಗಳು ಸಹ ತರಬೇತಿ ಹಾಗೂ ಅದಕ್ಕೆ ಬೇಕಾದ ನೈಪುಣ್ಯತೆಯ ಟೆಕ್ನಾಲಜಿ ಅಥವಾ ವರ್ಗೀಕರಣ ಸಮೇತ ಉದ್ಯಮೆದಾರರಿಗೆ ವರ್ಗಾವಣೆ ಮಾಡಲು ಅವಕಾಶವನ್ನು ಕಲ್ಪಿಸಿಕೊಡುತ್ತಾರೆ, ಹಾಗೆ ತರಬೇತಿಗಳನ್ನು ಸಮೇತ ಅಮೆತ್ತಿಕೊಳ್ಳುತ್ತಾರೆ. ಈ ಎಲ್ಲ ಉದ್ಯಮೆದಾರರಿಗೆ ಸಾಕಷ್ಟು ಸೌಲಭ್ಯಗಳು ನಮ್ಮ ಆತ್ಮನಿರ್ಭರ್ ಯೋಜನೆಯಲ್ಲಿ ಸಮೇತ ಸೇರಿಸಿದರೆ ಆತ್ಮನಿರ್ಭರ್ ಯೋಜನೆಯಲ್ಲಿ ಸಮೇತ ಇದರಲ್ಲಿ ಸಾಕಷ್ಟು ಉತ್ತೇಜನಗಳನ್ನು ಸಮೇತ ಬಂತು. ಅದರಲ್ಲಿ ಇದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಿಕ್ಕೂ ಸಮೇತ ಆತ್ಮನಿರ್ಭರ ಯೋಜನೆಯಲ್ಲಿ ಅವಕಾಶವಿದೆ. ಸೊ ಹಂಗಾದರೆ ಸರ್ಕಾರದ ಯೋಜನೆಗಳಲ್ಲಿ ಮೂಲ ಸೌಕರ್ಯಗಳನ್ನು ಕಲ್ಪಿಸಲಿಕ್ಕೆ ಸರ್ಕಾರ ಯೋಜನೆಗಳು ನಾವು ಯಾವುದೇ ಒಂದು ಲಾಭ ಒಂದು ಅಥವಾ ಸವಲತ್ತುಗಳನ್ನು ಸರ್ಕಾರದಿಂದ ಪಡೆಯಬೇಕಾದರೆ ಒಂದು ಯೋಜನೆಯ ಮೂಲಕ ನಾವು ಪಡೆಯಬೇಕಾಗುತ್ತೆ. ಹಾಗಾದರೆ ಸರ್ಕಾರದ ಯೋಜನೆಗಳು ಯಾವುಗಳೆಂದರೆ ಪ್ರಮುಖವಾಗಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಒಂದು ಯೋಜನೆ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಈ ಯೋಜನೆಯಲ್ಲಿ ಅದರಲ್ಲಿ ಒಂದು ಡಿಸ್ಟ್ರಿಕ್ಟ್ ಒಂದು ಪ್ರಾಡಕ್ಟ್ ಒಂದು ಜಿಲ್ಲೆ ಒಂದು ಉತ್ಪನ್ನ. ಈ ಯೋಜನೆ ಅಡಿಯಲ್ಲಿ ರಾಜ್ಯದಲ್ಲಿ ಒಟ್ಟು 30 ಉತ್ಪನ್ನಗಳನ್ನು ಜಿಲ್ಲೆಗೆ ಒಂದರಂತೆ ಆಯ್ಕೆ ಮಾಡಲಾಗಿದೆ ಕರ್ನಾಟಕದಲ್ಲಿ. ಉದಾಹರಣೆಗೆ ಒಣಮೆಣಸಿನಕಾಯಿ ಅಂದರೆ ರೆಡ್ ಚಿಲ್ಲಿ ಅಂದರೆ ಇದು ರಾಯಚೂರು ಜಿಲ್ಲೆಗೆ ಆಯ್ಕೆ ಆಗಿದೆ. ಅದೇ ರೀತಿಯಾಗಿ ಅಂಜೂರವನ್ನು ಬಳ್ಳಾರಿ ಜಿಲ್ಲೆಯಿಂದ ಆಯ್ಕೆ ಮಾಡಲಾಗಿದೆ. ಇಲ್ಲಿ ಏನಾಗಿದೆ ಅಂದರೆ ಈ ಜಿಲ್ಲೆಗಳಲ್ಲಿ ಉತ್ಪನ್ನಗಳಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಬೇಕಾದಕ್ಕಂಥ ಯೋಜನೆ ಅಥವಾ ಬೇಕಾದಕ್ಕಂಥ ಬಂಡವಾಳ ಹಾಗೂ ತಾಂತ್ರಿಕತೆ ಎಲ್ಲ ಸಮೇತ ಒಂದೇ ಇಲಾಖೆಯಿಂದ ಅವಕ್ಕೆ ಬೇಕಾದಕ್ಕಂಥ ಅವಶ್ಯಕತೆ ಏನಿದೆ ಬಂಡವಾಳ ಅದಕ್ಕೆ ತಾಂತ್ರಿಕತೆ ಮತ್ತು ಯೋಜನೆ ಸಮೇತ ನಿರೂಪಿಸ ಮಾಡಿ ಉದ್ಯಮೆದಾರರಿಗೆ ಅದನ್ನು ಬಳಕೆ ಮಾಡಲಿಕ್ಕೆ ಅವಕಾಶ ಕೊಡುತ್ತೆ. ಇಲ್ಲಿ ವಿವಿಧ ಕ್ಲಸ್ಟರ್ ಮೂಲಕ ಇದನ್ನು ಆಯ್ಕೆ ಮಾಡಲಾಗಿದೆ. ಅಂದರೆ ಒಂದೇ ಪ್ರದೇಶ ಅಂತ ಇಲ್ಲ, ವಿವಿಧ ಕ್ಲಸ್ಟರ್ ಮೂಲಕ ಮಾಡಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ. ಅದೇ ರೀತಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಒಣಮೆಣಸಿನಕಾಯಿ ಅಭಿವೃದ್ಧಿಯಾಗಿದೆ. ಇಲ್ಲಿ ಒಣಮೆಣಸಿನಕಾಯಿ ಹೆಚ್ಚಾಗಿ ಬೆಳೀತಕ್ಕಂಥ ರಾಯಚೂರು ತಾಲೂಕು ಮತ್ತು ದೇವದುರ್ಗ ತಾಲೂಕಲ್ಲಿ ಬೆಳೀತಾ ಇದ್ವಿ. ಇಲ್ಲಿ ಈಗ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ನ ಯಾವ ಮಾಡ್ಬೋದು, ಮೌಲ್ಯವರ್ಧನೆ ಯಾವ ಮಾಡ್ಬೋದು, ಒಣಸಿಮೆಣಸಿನ ಖಾರದ ಪುಡಿ ಇರ್ಬೋದು ಅಥವಾ ಅದಕ್ಕೆ ಡ್ರೈ ಚಿಲ್ಲಿ ಇರ್ಬೋದು ಅಥವಾ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯಾವುದಾದ್ರು ಒಣಮೆಣಸಿನಕಾಯಿ ಒಣಗಿಸುವ ವಿಧಾನದಲ್ಲಿ ತಾಂತ್ರಿಕತೆಯನ್ನು ತರ್ಬೋದು. ಯಾಕಂದರೆ ರೈತರು ಭಾಳಷ್ಟು ಕಷ್ಟ ಬೀಳ್ತಾರೆ ಒಣಗಿಸಬೇಕಾದ್ರೆ, ಕ್ವಾಲಿಟಿ ಡ್ರೈಯಿಂಗ್ ಮಾಡ್ಬೋದು ಅಥವಾ ಅವನ್ನ ಪುಡಿ ಮಾಡ್ತಕ್ಕಂಥ ಮೆಷಿನಲ್ಲಿ ಟೆಕ್ನಾಲಜಿ ಚೇಂಜ್ ಇರ್ಬೋದು ಅಥವಾ ಇನ್ನು ವಿವಿಧ ರೀತಿಯ ಮೌಲ್ಯವರ್ಧನೆ ಮಾಡಲಿಕ್ಕೆ ಬೇಕಾದಕ್ಕಂಥ ಅವಕ್ಕೆ ತಾಂತ್ರಿಕತೆ ಮತ್ತು ಮೂಲ ಸೌಕರ್ಯಗಳ ಸಮೇತ ಮಾರುಕಟ್ಟೆ ವ್ಯವಸ್ಥೆ ಇರ್ಬೋದು, ಈ ಎಲ್ಲ ವ್ಯವಸ್ಥೆಗಳನ್ನು ಸಮೇತ ಈ ಯೋಜನೆಯಲ್ಲಿ ಒಂದೇ ಜಿಲ್ಲೆಗೆ ತರಲಾಗಿದೆ. ಸೊ ಹಾಗಾದರೆ ಒಟ್ಟಾರೆಯಾಗಿ ಹೇಳುವುದೆಂದರೆ ಬಂಡವಾಳ ಹೂಡಿಕೆಯು ಸಮೇತ ಇನ್ನೂ ಭಾಳಷ್ಟು ಕನಿಷ್ಠ ಮಟ್ಟದಲ್ಲಿದೆ ನಮ್ಮ ದೇಶದಲ್ಲಿ ನೋಡೋದಾದರೆ. ಬೇರೆ ಈಗ ಅಭಿವೃದ್ಧಿ ದೇಶಗಳಲ್ಲಿ ನಾವು ಹೋಲಿಕೆ ಮಾಡಿದಾಗ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು ಕೃಷಿ ಮೂಲಭೂತ ಸೌಕರ್ಯಗಳಲ್ಲಿ ನಾವು ಭಾಳ ಹಿಂದೆ ಉಳಿದೇವೆ. ಇಲ್ಲಿ ಸಾಕಷ್ಟು ಬಂಡವಾಳದ ಅವಶ್ಯಕತೆ ಇದೆ, ಆದ್ದರಿಂದ ಸಾಕಷ್ಟು ಬಂಡವಾಳ ಹೂಡಿಕೆಗೆ ಅವಕಾಶಗಳು ಸಮೇತ ಇದೆ. ಅದಕ್ಕೆ ಉದಾಹರಣೆಗೆ ಮಾಡಬೇಕಂದರೆ ನಮ್ಮಲ್ಲಿ ಈಗ ಇದಕ್ಕೆ ಬೇಕಾದಕ್ಕಂಥ ಒಂದು ಉತ್ತಮವಾದ ವಾತಾವರಣ ಕಲ್ಪಿಸಲು ಸಮೇತ ಸರ್ಕಾರದ ಆದ್ಯ ಕರ್ತವ್ಯ ಆಗಿರುತ್ತದೆ. ಉದಾಹರಣೆಗೆ ಈಗ ಈ ವಲಯದಲ್ಲಿ ಜವಾಬ್ದಾರಿಯುತ ಹೂಡಿಕೆಯನ್ನು ಮಾಡುವುದು ಮತ್ತು ನೀತಿ ಮತ್ತು ನಿಯಂತ್ರಣ ಚೌಕಟ್ಟನ್ನು ಸುಧಾರಿಸುವುದು ಹಾಗೂ ಕೃಷಿ ಮಲ್ಯ ಸಮರ್ಪಣೆಯಲ್ಲಿ ಹೂಡಿಕೆಗೆ ಹೆಚ್ಚಿನ ಹಣಕಾಸಿನ ಅವಕಾಶಗಳನ್ನು ಮಾಡಿಕೊಟ್ಟು ಅಥವಾ ಸಬ್ಸಿಡಿ ರೂಪದಲ್ಲಿ ಕನಿಷ್ಠ ಅದು ಇನ್ನೂ ಬೇಕಾದಕ್ಕಂಥ ಕನಿಷ್ಠ ಮತ್ತು ನೀತಿ ನಿಯಮಗಳಲ್ಲಿ ಸರಳಗೊಳಿಸಿ ಸಾಕಷ್ಟು ಖಾಸಗಿ ಮತ್ತು ಸಹಕಾರಿ ಸಂಸ್ಥೆಗಳಿರ್ಬೋದು ಬೇರೆ ಯಾವುದೇ ವ್ಯಕ್ತಿಗತವಾಗಿ ಬರ್ತಕ್ಕಂಥ ವ್ಯಕ್ತಿಗಳಿರ್ಬೋದು ಮೂಲ ಸೌಕರ್ಯಗಳನ್ನು ಕಲ್ಪಿಸಲಿಕ್ಕೆ ಬೇಕಾದಕ್ಕಂಥ ನೀತಿ ನಿಯಮಗಳನ್ನು ರೂಪಿಸಿ ಹೆಚ್ಚಿನ ಬಂಡವಾಳವನ್ನು ಮೂಲ ಸೌಕರ್ಯ ಕಲ್ಪಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟರೆ ಇದು ಹೆಚ್ಚಿನ ಅಭಿವೃದ್ಧಿ ದೇಶ ಮತ್ತು ರೈತರ ಸಮೇತ ಹೆಚ್ಚು ಅಭಿವೃದ್ಧಿ ಹೊಂದ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ಇದುವರೆಗೆ ಕೃಷಿ ಹಾಗೂ ಕೃಷಿಗೆ ಸಂಬಂಧಿಸಿದ ಮೂಲಸೌಕರ್ಯ ಅಭಿವೃದ್ಧಿಗೆ ಬಂಡವಾಳ ಹೂಡಿಕೆ ಕುರಿತು ಕೃಷಿ ಅರ್ಥಶಾಸ್ತ್ರಜ್ಞರಾದ ಡಾಕ್ಟರ್ ಜಿಪಿ ಲೋಕೇಶ್ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಈಗ ರಾಯಚೂರು ತಾಲೂಕಿನ ಗಿಲೇಸುಗುರು ಗ್ರಾಮದ ರಮೇಶ್ ಅವರ ಪಪಾಯಿ ಬೆಳೆಯ ಅನುಭವಗಳನ್ನು ಕೇಳೋಣ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ರಮೇಶ್ ಅಂತ ಹೇಳಿ, ಇವರು ಗಿಲ್ಲೇಸ್ಗೂರಿನಲ್ಲಿ ಒಂದು 8 ಎಕರೆ ಪಪಾಯವನ್ನು ಬೆಳೆದಿದ್ದಾರೆ. ಪಪಾಯ ಚೆನ್ನಾಗಿ ಬಂದಿದೆ, ಈಗಾಗಲೇ ಕಟಾವು ನಡೆದಿದೆ, 1-2 ಕಟಾವನ್ನು ಮಾರಿದ್ದಾರೆ, ಇನ್ನೂ ಬೆಳೆ ಹೊಲದಲ್ಲಿ ನಿಂತಿದೆ. ಜೊತೆಗೆ ಬೇರೆ ಮಲ್ಲಿಗೆ ಹೂ ಆಗಿರ್ಬೋದು, ಉಳ್ಳಾಗಡ್ಡೆ ಆಗಿರ್ಬೋದು, ಬೇರೆ ಬೇರೆ ತೋಟಗಾರಿಕಾ ಬೆಳೆಗಳನ್ನು ಇವರು ಬೆಳೆದಿದ್ದಾರೆ ಸದ್ಯದಲ್ಲಿ. ಮೊದಲು ಹೇಗೆ ವ್ಯವಸಾಯವನ್ನು ಮಾಡ್ತಿದ್ರು ಮತ್ತು ತೋಟಗಾರಿಕೆ ಬೆಳೆಗಳ ಕಡೆ ಯಾಕೆ ಬಂದರು, ಬೆಳೆ ಹೇಗಿದೆ, ಹೇಗೆ ಅನ್ನಿಸ್ತಿದೆ ಅಂಥ ಒಂದು ಮಾಹಿತಿಯನ್ನು ನಮ್ಮ ರೈತರ ಜೊತೆ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ. ರಮೇಶ್ ಅವರೇ, ನೀವು ಸಾಲಿ ಎಷ್ಟು ಓದಿರಿ? ಸರ್, ನನ್ನ 10th ಕ್ಲಾಸ್ ಮುಗಿದೈತೆ ರೀ. 10th ಕ್ಲಾಸ್ ಮುಗಿಸಿ ಮತ್ತೆ ಮುಂದೆ ಓದಕ್ಕೆ ಏನೋ ವಿಚಾರ ಹೊಳಲಿಲ್ಲ? ಹೊಲ ಜಾಸ್ತಿ ಇತ್ತಲ್ಲ, ನಮ್ಮ ಅಪ್ಪನವ್ರು ಸ್ವಲ್ಪ ಮೆತ್ತಿಗೆ ಆಗಿದ್ರು, ಅದ್ರ ಸಲುವಾಗಿ ಹೊಲದ ಕೆಲಸದಾಗ ಬಿದ್ದೀನಿ ಸರ್. ಈಗ ನಿಮ್ಮ ಗಿಲ್ಲೇಸ್ಕೂರು ಭಾಗದಲ್ಲಿ ಆಗಿರ್ಬೋದು, ಈ ಕಡೆ ಇಡಪ್ನೂರು ಕಡೆ ಸ್ವಲ್ಪ ಹೊಳೆ ದಂಡೆ ಇದೆ, ಎಲ್ಲರೂ ಭತ್ತವನ್ನು ಹಾಕ್ತಾರೆ, ಕವಳೆ ಹಾಕ್ತಾರೆ, ಯಾಕೆ ನೀವು ಈ ತೋಟಗಾರಿಕೆ ಕಡೆ ಮನಸ್ಸು ಮಾಡಿದ್ರಿ? ಹೋದ ವರ್ಷ ಭತ್ತ ಬೆಳೆದು ಸರ್, ಮಳೆ ಬಂತು, ಎಲ್ಲ ಇದಾಯ್ತು ಬಿಟ್ಟು ಸರ್, ಕಟಾವು ಬರಲಿಲ್ಲ, ಅದಕ್ಕೆ ನಮ್ಗೆ ತಕ್ಕಷ್ಟು ಫಲ ಸಿಗಲಿಲ್ಲ. ಅದ್ರ ಸಲುವಾಗಿ ಹೋದ ವರ್ಷ ನಮ್ಮ ಫ್ರೆಂಡ್ ಹಾಕಿದ್ದ ಪಪ್ಪಾಯಿ ಮಾಹಿತಿ ಕೊಟ್ಟು, ಅದ್ರ ಸಲುವಾಗಿ ನಾವು ಇದು ಮಾಡೋಣ ಅಂತ ಮಾಡಿದ್ದು ಸರ್. ಯಾಕಂದರೆ ಗೊಬ್ಬರ ರೇಟು 2,000 ರೂಪಾಯಿ ಜಂಪ್ ಆಗಿದ್ರೆ, ಎಣ್ಣೆ ಜಾಸ್ತಿ ಆಗ್ಯದ, ಅದಕ್ಕೆ ರೋಗಗಳು ಜಾಸ್ತಿ, ಇಳುವರಿ ಕಡಿಮೆ ಆಗತ್ತದ. 4-8 ಮಾತ್ರ ಇದು ರನ್ನಿಂಗ್ ಆಗ್ಯದ ಸರ್, ಈಗ ಉಳಿಕಿದ್ದು ಆಗಲ್ಲ ಸರ್. 4-8 ಏನಂದರೆ ಅಷ್ಟೊಂದು ಇಳುವರಿ ಬರಲ್ಲ, ಅದ್ರ ಸಲುವಾಗಿ ಇದ್ರನ್ನ ನೋಡಮ್ಮಂತ ಹಾಕಿದ್ದು ಸರ್ 1-8 ಎಕರೆ. ನಿಮ್ಮ ಗೆಳೆಯರು ನಿಮಗೆ ಮಾಹಿತಿ ಕೊಟ್ಟರು ಹಿಂಗೆ ಮಾಡಿರಿ ಅಂತ ಹೇಳಿ, ಅವನು ಬೆಳೆದಿದ್ದ, ಅವನ್ನ ನೋಡಿ ನೀವು ಈ ಕಡೆ ಬಂದ್ರಿ? ಹೌದು ಸರ್. ಎಷ್ಟು ಎಕರೆ ಭೂಮಿ ಐತ್ರಿ ನಿಮ್ದು? ನಮ್ದು ಟೋಟಲ್ ಇಲ್ಲಿ 30 ಅಲ್ಲೊಂದು ಹತ್ತು ಸರ್, 40 ಎಕರೆ ಸರ್. ಅದರಲ್ಲಿ ಒಣ ಬೇಸಾಯ ಎಷ್ಟು, ಗದ್ದೆ ಎಷ್ಟು, ಹೇಗೆ? ಒಣ ಬೇಸಾಯ ಸರ್, ನೀವು ಬೋರ್ಗಳು ಸರ್, ಅಂದ್ರೆ ಗದ್ದೆ 1-5 ಎಕರೆ ಇರ್ತದೆ ಸರ್. ಈಗ ಈ ಪಪ್ಪಾಯವನ್ನ ಹಾಕಕ್ಕಿಂತ ಮುಂಚೆ ಏನ್ ಬೆಳೆ ಬೆಳೀತಿದ್ರಿ ಸರ್? ಚಿಲ್ಲೆ ಹಾಕ್ತಿದ್ವಿ ಸರ್, ಅತ್ತೆ ಹಾಕ್ತಿದ್ವಿ, ಅಷ್ಟೊಂದು ಬರ್ತಾ ಇರ್ಲಿಲ್ಲ. ನೋಡೋಣ, ನಮ್ಮ ಫ್ರೆಂಡ್ ಹೇಳದ್ನಲ್ಲ, ಚಲೋ ಭೂಮಿ ಅದ, ಒಂದ್ಸಲ ನೋಡು ಅಂತ ಹೇಳ್ದ, ಅದ್ರ ಸಲುವಾಗಿ ಈ ವರ್ಷ ಹಾಕಿದ್ವಿ ಸರ್. ಇದನ್ನ 8 ಎಕರೆ ಹಾಕ್ರಿ ಈ ಪಪ್ಪಾಯ? 8 ಎಕರೆ ಹಾಕಿವಿ ಸರ್. ಹೆಂಗ್ ಸಿದ್ಧತೆ ಮಾಡ್ಕೊಂಡ್ರಿ, ಹೆಂಗ ಅದನ್ನ ನೀರು ವ್ಯವಸ್ಥೆ ಅವೆಲ್ಲ ಹೇಗೆ? ಬೋರ್ಗಳು ನಮ್ಮ ಸ್ವಂತ ಇದ್ವಲ್ರಿ ಸರ್, ಅದ್ರ ಸಲುವಾಗಿ ನಾವು ಹಾಕ್ಬೇಕಂತ ಪ್ಲಾನ್ ಮಾಡಿ ಎಲ್ಲ ಡ್ರಿಪ್ ಸಿಸ್ಟಮ್ ಹಾಕ್ಬಿದ್ವಿ ಸರ್, ಸಬ್ಸಿಡಿನಲ್ಲಿ ಹಾಕ್ಬಿಟ್ವಿ, ಅದು ಕ್ಲೈಮ್ ಆಯಿತು. ಬಂದು ಹಾಕೋದ್ರೆ ಅದಾದ ನಂತರ ನಾವು ಡ್ರಿಪ್ ಆದ ನಂತರ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್. 8 ಎಕರೆ ಪಪ್ಪಾಯದಲ್ಲಿ ಎಷ್ಟು ಬೋರ್ ಅದಾವೆ ನಿಮ್ಮ ಹೊಲದಾಗ? 4 ಸರ್. ಈಗ ನೀರು ಬಿದ್ದ ಮೇಲೆ ಅಥವಾ ಈ ಪಪ್ಪಾಯ ಬೆಳೀತದ ಅಂತ ಅಂದ್ಬಿಟ್ಟು ಏನಾದರೂ ಮಣ್ಣು ಪರೀಕ್ಷೆ ಏನಾದರೂ ಮಾಹಿತಿ ಇಲಾಖೆದವರು, ಈಗ ಸರ್ಕಾರದವರು, ತೋಟಗಾರಿಕೆ ಇಲಾಖೆದವರು, ನಿಮ್ಗೇನಾದರೂ ಮಾಹಿತಿ ಅವ್ರಗಡೆ ಬೆಟ್ಟಿದ್ರ? ಬೆಟ್ಟಾಗಿಲ್ಲ ಸರ್, ಯಾರು ಬೆಟ್ಟಾಗಿಲ್ಲ. ನಮ್ಗೆ ಸ್ವಲ್ಪ ಮಾಹಿತಿ ಇತ್ತಲ್ಲ, ಅದ್ರ ಸಲುವಾಗಿ ನಾವೇ ಸ್ವಂತ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಯಾವ ತಿಂಗಳಲ್ಲಿ ನೀವು ಪಪ್ಪಾಯವನ್ನು ಹಚ್ಚಿದ್ರಿ ಸರ್? ನಾವು ಹಚ್ಚಿದ್ದು June 25 ಸ್ಟಾರ್ಟ್ ಮಾಡಿವಿ ಸರ್, ಸಸಿ ನಾಟಿದ್ದು June 25 ಸರ್. ನಾವು ಸಾಲಿನ ಸಾಲಿಗೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಕೊಟ್ರಿ? ಗಿಡದಿಂದ ಗಿಡಕ್ಕೆ 5.5 ಫೀಟ್ ಅದ ಸರ್, ಸಾಲಿಂದ ಸಾಲಿಗೆ 8 ಫೀಟ್ ಅದ ಸರ್. 5.5-8 5.5-8 ಎಕರೆಗೆ ಎಷ್ಟು ಗಿಡಗಳು ಕೂತವ್ರಿ ನಿಮ್ಮ ಹೊಲದಾಗ ಪಪ್ಪಾಯ? 800-900 ತನಕ ಕುಂತಾವ ಸರ್ ಎಕರೆಗೆ. 1 ಎಕರೆಗೆ ಸರ್ ಅಂದಾಜ್ 8 ಎಕರೆಗೆ ಎಷ್ಟು ಗಿಡಗಳು ಕುಂತಾವ? 7,800 ಗಿಡಗಳು ಕುಂತಾವ ಸರ್. ಈಗ ಹಚ್ಚಿದ ಮೇಲೆ ಏನಾದರೂ ಗ್ಯಾಪ್ ಆಗೋದು ಆತಾವ ಸರ್, ಓತಾವ, ಮತ್ತೆ ಇಂದ್ಲೇ ಹಾಕ್ಬೇಕು ಸರ್ ಔಟ್ರನ್ನ. ಹಂಗೆ ಅದಕ್ಕೆ ಏನಾದರೂ ಬೋದ್ ಹಾಕೋದು, ಮಣ್ಣು ಇರಿಸೋದು, ಡ್ರಿಪ್ ಮಾಡೋದು ಇವೆಲ್ಲ ಹೇಗೆ ಮಾಡ್ರಿ? ಮಾಡಿದ್ವಿ ಸರ್, ಹಂಗೆ ಮಾಡಿದ್ವಿ ಸರ್. ಹಂಗೆ ತೋಟಗಾರಿಕೆರೋದು ಇಲಾಖೆ ಅವರು ಕೂಡ ಸ್ವಲ್ಪ ಹೇಳಿದ್ರಲ್ಲ, ಅವ್ರ ಪ್ರಕಾರ ನಾವು ಮಾಡಿದ್ವಿ ಸರ್. ಅವರು ಅವಾಗವಾಗ ಬಂದು ನಿಮಗೆಲ್ಲ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತೇಳಿ ಮಾಹಿತಿ ಕೊಡ್ತಿದ್ರು? ಕೊಡ್ತಿದ್ರು ಸರ್. ಅವರು June 25 ನಾಟಿ ಮಾಡಿದ್ವು ಅಂತ ಹೇಳಿದ್ರಿ, ಸಸಿಗಳು ಎಲ್ಲಿಂದ ತಂದ್ರಿ, ಯಾವ ತಳಿ ಇದು? ರೆಡ್ ಲೇಡಿ 786 ಅಂತ ಸರ್, ಇದು ಮಹಾರಾಷ್ಟ್ರ ಸರ್. 13 ರೂಪಾಯಿ ಸರ್ ಡೆಲಿವರಿ. ಅಂದರೆ ಅಲ್ಲಿಂದ ಇಲ್ಲಿ ಬರೋಕ್ಕೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಸೇರಿ ಒಂದು ಸಸಿಗೆ 13 ರೂಪಾಯಿ ಬಿತ್ತು. ಅಂದರೆ ಸಸಿಗೆ ನಿಮ್ಗೆ ಅಮೌಂಟು ಎಷ್ಟು ಖರ್ಚಾತ್ರಿ ಒಟ್ಟ ಟೋಟಲಿ 8 ಎಕರೆಗೆ? ಇಲ್ಲಿ ತನಕ 7 ಲಕ್ಷ ಆಗಿರ್ಬೋದು. ಟೋಟಲ್ ಖರ್ಚೆಲ್ಲ ಸೇರಿ ಎಲ್ಲ ಸೇರಿ 7 ಲಕ್ಷ ಆಗಿರ್ಬೋದು ಸರ್. ಸಸಿ ಬಂತು, ಡ್ರಿಪ್ ಬಂತು, ನಿಮ್ಮ ಬೋರ್ ಬಂತು, ಮೇಂಟೆನೆನ್ಸ್, ಸ್ಪ್ರೇ, ಗೊಬ್ಬರ, ಎಣ್ಣೆ, ಲೇಬರ್ ಖರ್ಚೆಲ್ಲ ಸೇರಿ A to Z ಆಗಿರ್ಬೋದು ಸರ್, 7 ಲಕ್ಷ ಆಗಿರ್ತದೆ ಸರ್. ಅಂದ್ರೆ ಉತ್ತಮ. ಅಂತಂದ್ರೆ ಮಾಡೋರು ಎಷ್ಟು ಜನ ಇದ್ರಿ ಮನೇಲಿ? ಅಂತಂದ್ರೆ ಈಗ 1 ಎಕರೆಗೆ ಮಾಡ್ಬೇಕಪ್ಪ ಅಂತಂದ್ರೆ 2-3 ಲಕ್ಷ ಖರ್ಚು ಬಂದ್ಬಿಡ್ತದ. 8 ಎಕರೆ ಭೂಮಿಗೆ ನಿಮಗೆ 7-8 ಲಕ್ಷ ಏನಾಕತ್ತೀರಿ? ಎಕರೆಗೆ 1 ಲಕ್ಷ ಖರ್ಚು ಬಂದದ ಬರ್ತೈತ್ ಸರ್. ಗಿಡಗಳು ಚಲೋ ಹೊತ್ನಾಗಿ ಬಂದವ, ಹೆಂಗ್ ಮೇಂಟೈನ್ ಮಾಡ್ತಿರೋನ ಸರ್? ಏನಿಲ್ಲ ಸರ್, ಇವು ಚಿಲ್ಲಿ ಹೆಂಗ್ ಮಾಡ್ತಿದ್ವಿ, ಕಾಟನ್ ಹೆಂಗ್ ಮಾಡ್ತಿದ್ವಿ, ಅದ್ರ ಸಲುವಾಗಿ ಅದ್ರ ನೋಡಿ ಮಾಡ್ಕೊಂಡು ಹೋದ್ಬಿಟ್ಟು ಸರ್. ಕಟಿಂಗಿಂದ ಕೂಡ ಈ ಪಪ್ಪಾಯಿ ಗಿಡಗಳನ್ನ ಕೂಸು ನೋಡಿದಂಗೆ ಜೋಪಾನ ಮಾಡ್ಬೇಕು. ಏನಾರ ಸ್ವಲ್ಪ ಮೈ ಮರ್ತಪ್ಪ ಅಂತಂದ್ರೆ ರೋಗಗಳು ಬಂದ್ಬಿಡ್ತಾವ, ಕಂಟ್ರೋಲ್ ಆಗಿಲ್ಲ ಅವಾಗ ಆಗಂಗಿಲ್ಲ ಸರ್. ಡೇಲಿ ಅಪ್ ಟು ಡೇಟ್ ಏನಾದಂಬದು ನೋಡ್ಕೊಳ್ಬೇಕು ಸರ್, ಕಂಪಲ್ಸರಿ. ಪ್ರತಿಯೊಂದು ಗಿಡಕ್ಕೂ ಚೆಕ್ ಮಾಡಬೇಕು, ನೋಡ್ಲೇಬೇಕು ಸರ್, ನೀರು ಬಿದ್ದಾವಿಲ್ಲ ಅಂತ. ಯಾವ ಗಿಡಕ್ಕೆ ಏನಾದಂಬದು ನೋಡ್ಲೇಬೇಕು ಸರ್. ಒಂದಿನ ನಾವು ಮರ್ತು ಕುಂತರೆ ನಡೆಯಲ್ಲ ಸರ್, ಇದು ಭಾರಿ ಜೋಪಾನವಾಗಿ ನೋಡ್ಕೋಬೇಕು ಸರ್ ಇದನ್ನು. ಈಗ ಸುತ್ತಲೂ ನಿಮ್ಮ ಊರಾಗ ಈಗ ನಿಮ್ಮ ಹೊಲ ಬಿಟ್ಟು ಎಷ್ಟು ದೂರವರೆಗೆ ಇಂಥ ಪಪ್ಪಾಯಿ ಬೆಳೆ ಹಾಕಿದ್ದಾರೆ ನಿಮ್ಮ ಸುತ್ತಲೂ? ಒಂದು 1/2 ಕಿಲೋಮೀಟರ್ ಆಗಿ ಆತ ಸರ್, ಅಲ್ಲಿ ಹಾಕಿರಿ ಸರ್. ಗಿಲ್ಲಿಸ್ಗೂರಾಗ ಹೋಗಿದೆ ಸರ್, ಅವ್ರದ್ದು ಅಷ್ಟೊಂದಿಲ್ಲ. ಏನು ಸಮಸ್ಯೆ ಬರ್ತಾವ್ರಿ ರಮೇಶ್ ಅವರೇ? ನೀವು ಹೊಸದಾಗಿ ಪಪ್ಪಾಯಿವನ್ನು ಮಾಡಿದಿರಿ, ನೋಡಾಕತ್ತೀರಿ, ನೀವು ಏನು ಹೇಳ್ಕೊಳ್ಳುವಂಥ ಒಂದು ಸಮಸ್ಯೆಗಳು ಬರ್ತವೆ? ಯಾಕೆ ಬರ್ತದೆ ಸರ್, ಮತ್ತೆ ಏನನ್ನು ಕ್ಲೈಮೇಟ್ ಚೇಂಜ್ ಆದರೆ ಬರ್ಬೋದು, ಇಲ್ಲಾಂದ್ರೆ ನಮ್ಮ ಅದೃಷ್ಟ ಬೇಸಿತ್ತಪ್ಪ ಅಂದ್ರೆ ಹೆಂಗೆ ಹೋಗ್ತದೆ ಸರ್, ಅಷ್ಟೇ. ಕ್ಲೈಮೇಟ್ ಮ್ಯಾಗೆ ಡಿಪೆಂಡ್ ಇರ್ತದೆ ಸರ್. ಅದು ಗೊಬ್ಬರ ಹಾಕೋದು ಹೇಗೆ? ಸರ್ಕಾರಿ ಗೊಬ್ಬರ ಹಾಕಿ ಜಾಸ್ತಿ ಹಾಕ್ತಿರೋ, ಅಥವಾ ಏನು ನೀವು ತಿಪ್ಪೆ ಗೊಬ್ಬರ ದನದ ಗೊಬ್ಬರ ಜಾಸ್ತಿ ಹಾಕ್ತಿರೋ ಹೇಗೆ? ಸರ್ಕಾರಿ ಗೊಬ್ಬರ ಜಾಸ್ತಿ ಹಾಕಿವಿ ಸರ್, ತಿಪ್ಪದ ಹಾಕಿಲ್ಲ. ಸರ್ಕಾರಿ ಗೊಬ್ಬರ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಇದು ಬರ್ತದ, ಮಣ್ಣಿಗೆ ಸತ್ತು ಬರ್ಬೇಕಪ್ಪ ಅಂತಂದ್ರೆ ದನದ ಗೊಬ್ಬರ ಜಾಸ್ತಿ ಹಾಕ್ಬೇಕಂತ ಹೇಳ್ತಾರೆ ಸರ್. ಕುರಿ ಯಾರಿಸಿದ್ವಲ್ಲ ಸರ್, ಅದ್ರ ಸಲುವಾಗಿ ದುಡ್ಡು ಹಾಕಿದ್ರೆ ಹಾಕಿದ್ದು ಸರ್, ಅದ್ರ ಸಲುವಾಗಿ ಇದು ತಿಪ್ಪದ ಹಾಕಲಿಲ್ಲ ಸರ್. 8 ಎಕರೆಗೂ ಕೂಡ ಕುರಿ ತರಿಸಿದ್ರಿ? ಯಾಕಂದ್ರೆ ಒಂದು 3-4 ಎಕರೆ ಕುರಿ ತರಿಸಿದ್ದು ಸರ್, ಉಳಿಕೆದ್ದು ಆ ಚಿಲ್ಲಿ ಹಾಕಿದ್ವಲ್ಲ ಸರ್, ಚಿಲ್ಲಿ ಹಾಕಿದ್ರೆ ಅದ್ರಾಗ ಜಾಸ್ತಿ ಇದರ್ತದೆ ಸರ್, ಅದ್ರ ಸಲುವಾಗಿ ಅದಕ್ಕೆ ಕುರಿ ಹಾಕಲಿಲ್ಲ. ಕುರಿ ಆರಿಸಿದ್ ಚೆನ್ನಾಗದ ಸರ್, ಕುರಿ ತರಿಸಿದ್ದು ಹೊಲ ಚೆನ್ನಾಗಿ ಇಳುವರಿ ಬಂದದ ಚೆನ್ನಾಗದ ಸರ್. ರಮೇಶ್ ಅವರು, ಈಗ ತಾವು ಅಂದಾಜು ಮಾಡಿದ ಪ್ರಕಾರ ನಿಮ್ಮ ಪಪ್ಪಾಯ ಹೊಲದಲ್ಲಿ ಗಿಡಕ್ಕೆ ಎಷ್ಟು ಕಾಯಿಗಳು ಬಂದವು, ಅಥವಾ ಎಷ್ಟು ಕೆಜಿ ನೀವು ನಿರೀಕ್ಷೆ ಮಾಡ್ತೀರಿ ಸರ್? ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಗಿಡಕ್ಕೆ 30-40 ಕಾಯಿ ಆವು ಸರ್. ಮಿನಿಮಮ್ ಒಂದು ಗಿಡಕ್ಕೆ 1.5 ಕ್ವಿಂಟಲ್ ಬರ್ಬೋದು. 1.5 ಕ್ವಿಂಟಲ್ ಬರ್ಬೋದು ಸರ್. ಅಂದ್ರೆ 30-40 ಕಾಯಿ ಅಪ್ಪ ಅಂತಂದ್ರೆ ಒಂದು ಕಾಯಿ ಸೈಜು, ಕೆಜಿ, ತೂಕ ಎಷ್ಟು ಬರ್ಬೋದು ಅಂದಾಜು ಸರ್? ಅದರಲ್ಲಿ 2 ವೆರೈಟಿ ಇರ್ತಾವೆ ಸರ್, ಒಂದು ರೌಂಡ್ ಶೇಪು, ಒಂದು ಉದ್ದನ ಶೇಪು. ಉದ್ದಂದಾದರೆ 4 ಕೆಜಿ ತನಕ ಬರ್ತದೆ ಸರ್, ಮಿನಿಮಮ್ 3 ಕೆಜಿಂದ 4 ಕೆಜಿ. ಅದು ರೌಂಡ್ ಕಾಯಿ ಏನಿರ್ತದ್ರೆ ಅದು ಮಿನಿಮಮ್ 2-3. ಇದನ್ನು ಕಾಯಿ ಸ್ವಲ್ಪ ತೂಕ ಜಾಸ್ತಿ ಬರ್ತದೆ, ಜಾಸ್ತಿ ಇರ್ತದೆ ಸರ್. ಅದು ಈಗ ಕಟಾವು ನಡೆದದ, ಏನು ಹೋಗ್ಯದ ಮಾಲ್ ಮಾರ್ಕೆಟಿಗೆ? ಹೋಗ್ಯದ ಸರ್, 3ನೇ ಕಟಿಂಗ್ ನಡೆದ ಸರ್. ಈಗ ಫಸ್ಟ್ ಕಟಿಂಗ್, ಸೆಕೆಂಡ್ ಕಟಿಂಗ್ ಎಷ್ಟು ಟನ್ ಹೋಗ್ಯವ ನಿಮ್ಮ ಹೊಲದಿಂದ ಮಾಲ್ ಸರ್? ಫಸ್ಟ್ ಕಟಿಂಗ್ 8 ಟನ್ ಆಗ್ಯಾವ ಸರ್, ಸೆಕೆಂಡ್ನೇ ಕಟಿಂಗ್ 18 ಆಗ್ಯಾವ ಸರ್, ಈಗ 3ನೇ ಕಟಿಂಗು ಇನ್ನೂ ಮುಗಿದಿಲ್ಲ ಸರ್, 33 ಟನ್ ಆಗ್ಯಾವ ಸರ್, ಇವತ್ತಿಗೆ ಇನ್ನೊಂದು 4 ಟನ್ ಆಗ್ಬೋದು. ಅಂತಂದ್ರೆ ಈಗ ಕಟಿಂಗ್ ಚೆನ್ನಾಗಿ ನಡೆದದ, ಯಾಕಂತಂದ್ರೆ ನೀವು June 25 ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಈಗ ಮುಂಚೆ ಹಾಕಿದವರಿಗೆ ಸ್ವಲ್ಪ ರೇಟ್ ಕಡಿಮೆ ಸಿಕ್ಕದ, ಸ್ವಲ್ಪ ತಡ ಮಾಡಿ ಯಾರು ಹಚ್ಚಿದ್ದಾರೆ ಅವರಿಗೆ ರೇಟು ಈಗ ಸ್ವಲ್ಪ ಪರವಾಗಿಲ್ಲ, 14-15 ಹಿಂಗೆ ಸಿಗಾಕತ್ತದ. ಈಗ 36 ಟನ್ ಆತ್ ನಿಮ್ದು ಒಟ, ಏನು ರೇಟ್ ಸಿಕ್ತ ನಿಮಗೆ? 14 ರೂಪಾಯಿ ಸಿಕ್ಕದ ಸರ್. ಎಲ್ಲಿ ಹೋತ್ ಮಾಲ್? ಅನಂತಪುರ ಕೇಶವ್ ಅಂತ ಚೆನ್ನೈಗೆ ಹೊಡೆಯಕತ್ತಾರೆ ಸರ್, ಅನಂತಪುರದವ್ರು ತೊಗೊಂಡಾರ ಸರ್, ಅವ್ರು ಚೆನ್ನೈಗೆ ಮಾರಾಟ ಮಾಡಕತ್ತಾರಂತ ಸರ್. ಅವರು ಹೈದರಾಬಾದ್ ರೇಟು ಚೆನ್ನಾಗದ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ, ಅದೇ ಹೆಂಗೆ ಬೆಂಗಳೂರು ಸರ್? ಅವ್ರು ಏನಂದ್ರೆ ಅವ್ರು ಹಣ್ಣಾಗಬೇಕಂತಾರೆ ಸರ್, ಹಣ್ಣಾದರೆ ಒಂದಿನ ಕಟಿಂಗ್ ಮಾಡಿಲ್ಲ ಅಂದ್ರೆ ಮರುದಿವಸ ಕಾಯಿ ಅದು ನಿಂದ್ರಲ್ಲ ಸರ್, ಕೊಳ್ತದ. ಅದ್ರ ಸಲುವಾಗಿ ನಾವು ಇವ್ರು ಆಂಧ್ರದವ್ರು ಕೊಡಕತ್ತೀವಿ ಸರ್. ರೇಟ್ನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಐತಾ? ಏನಿಲ್ಲ ಸರ್, ಅವ್ರು 14 ಇವ್ರ 14, ಯಾಕಂದ್ರೆ ಕಟಾವು ಮಾಡೋರ ಮೇಲೆ ಡಿಪೆಂಡ್ ಸರ್. ಯಾಕಂದ್ರೆ ಒಂದ್ ದಿವಸ ಗಿಡದ ಮೇಲೆ ಇತ್ತಪ್ಪ ಅಂತಂದ್ರೆ ರೈತರಿಗೆ ಬುಗುಲ್ ಬುಗುಲ್ ಆತದ, ಮರದಿನ ಕೆಲ್ಸಕ್ಕೆ ಬರಲ್ಲ ಸರ್, ಹಣ್ಣಾಗ ಬಿದ್ದು ಬಿಡ್ತಾರೆ ಸರ್. ಅದು ಹಂಗ ದ್ವಾರಿಗ ಇದ್ದಾಗ ಹರಿತೀರ, ಅಥವಾ ಏನೋ ಅದ್ರ ಮೇಲೆ ಪಟ್ಟಿ ಬೀಳಂಗ, ನಿಮ್ಗೆ ಹೆಂಗ ಅನಿಸ್ತದ ಇದು ಕ್ರಾಪು ಕಟಾವಿಗೆ ಬಂದದ ಅಂತ ಹೇಳಿ ನಿಮ್ಗೆ ಹೆಂಗ ಅನಿಸ್ತದ ಅವಾಗ ಸರ್? ಆ ಕಾಯಿ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ಸರ್, ಸ್ವಲ್ಪ ಪಟ್ಟೆ ಬಂದ್ಬಿಟ್ರೆ ನಾವು ಇನ್ಫಾರ್ಮೇಶನ್ ಕೊಟ್ಟು ಬಿಡ್ತೇವೆ, ಒಂದು 3-4 ದಿನದಾಗ ಬರ್ತಾರೆ ಸರ್ ಅವರು. ಹಂಗೆ ಕೊಟ್ಟರೆ ನಮ್ಗೆ ಕೂಡ ಒಳ್ಳೇದು, 1 ರೂಪಾಯಿ ಸಿಗ್ತದೆ. ನಾವು ತಡ ಮಾಡಿ ವೇಟ್ ಮಾಡಿದ್ರೆ ನಮಗೆ ಲಾಸ್ ಆಗ್ತದೆ ಸರ್. ಈಗ ರಮೇಶ್ ಅವರೇ, 36 ಟನ್ನು ಮಾರ್ಕೆಟಿಗೆ ಹೋಗ್ಯದ, ಇನ್ನೂ 3ನೇ ಕಟಿಂಗು 4ನೇ ಕಟಿಂಗು ಇನ್ನೂ ಕಾಯಿಗಳು ಗಿಡದಲ್ಲಿದ್ದಾವೆ, ಒಟ್ಟಿನಲ್ಲಿ ಎಷ್ಟು ಟನ್ ಹೋಗ್ಬೋದು ಅಂತ ಹೇಳಿ ನಿಮ್ಮ ತಲೆಗದ ಸರ್? 1 ಎಕರೆಗೆ ಬಂದು 30 ಟನ್ನು ಬರ್ಬೋದು ಸರ್, ಈಗಿದ್ದ ಕಾಯಿಗಳದಾಗೆ 30 ಟನ್ ಬರ್ಬೋದು 1 ಎಕರೆಗೆ. 1 ಎಕರೆಗೆ 30 ಟನ್ ಬಂದರೆ ಚಲೋ. ಈಗ ಈಗ ನಿಮಗೆ ಸದ್ಯ 14 ರೂಪಾಯಿಗೆ ಮಾಲ್ ಹೊಂಟದ, ಇದು ಒಳ್ಳೆ ರೇಟಾ? ಒಳ್ಳೆ ರೇಟ್ ಸರ್, ಒಳ್ಳೆ ರೇಟ್. ಯಾಕಂದ್ರೆ ಒಂದು ಗಿಡಕ್ಕೆ ಇಲ್ಲಿವರೆಗೆ 3 ಸಾರಿ ಕಟಿಂಗ್ ಆಗದಂದ್ರೆ ಕೂಡ 4-5 ಕಾಯಿ ಹೋಗಿವೆ ಅಷ್ಟೇ ಸರ್, ಇನ್ನು ಮಿನಿಮಮ್ 30-35 ಕಾಯಿ ಇರ್ತಾವೆ ಸರ್ ಗಿಡಕ್ಕೆ. ಖರ್ಚು ಹಾಕಿದ್ದಕ್ಕೆ ನಿಮಗೆ 3-4 ಪಟ್ಟು ಬರುವಂತ ನಿರೀಕ್ಷೆ, ಲಾಭ ಚೆನ್ನಾಗಿದೆ? ಇದೆ ಸರ್. ರಮೇಶ್ ಅವರು, ಈಗ ಭತ್ತ ಹಾಕ್ತಿದ್ರಿ, ಮೆಣಸಿಗೆ ಹಾಕ್ತಿದ್ರಿ, ಈಗ ಎಷ್ಟೆಲ್ಲ ಲಾಭ ಇಲ್ಲ ಲಾಸ್ ಆಯ್ತು ಅಂತ ಹೇಳ್ಬಿಟ್ಟು ನಿಮ್ಮ ಫ್ರೆಂಡ್ ಸಜೆಷನ್ ತಗೊಂಡು ಹಾಕಿದ್ರಿ, ಹೆಂಗ ಅನ್ಸಕತ್ತದ ಈಗ ನೋಡಿಕೊಟ್ಟು ಬೆಳೆ? ಚೆನ್ನಾಗಿ ಅನ್ಸಕತ್ತದ ಸರ್, ನಮ್ಮ ಫ್ರೆಂಡು ಸಲಹೆ ಬೇಸ್ಕೊಟ್ಟ ಅನ್ಸಕತ್ತದ. ಅಷ್ಟು ರೊಕ್ಕ ನೀವು ಕವಳ್ಯಾಗ ನೋಡ್ತಿದ್ದಿಲ್ಲ? ಕವಳ್ಯಾಗ ಅಷ್ಟೊಂದು ರೊಕ್ಕ ಕೂಡ ಬರಲ್ಲ ಸರ್.

ಒಳ್ಳೆಯದು ರಮೇಶ್ ಅವರೇ, ಯುವಕರಿದ್ದೀರಿ, ತಾವು ಸಾಂಪ್ರದಾಯಿಕ ಕೃಷಿಯನ್ನು ಮಾಡಿ ಅದರಲ್ಲಿ ಲಾಭ ಇಲ್ಲ ಎಂಬಂಥ ಒಂದು ಮಾಹಿತಿಯನ್ನು ಪಡೆದುಕೊಂಡು, ನಿಮ್ಮ ಗೆಳೆಯರ ಒಂದು ಸಲಹೆಯನ್ನು ಪಡೆದುಕೊಂಡು ಪಪಾಯ ಬೆಳೆಯನ್ನು ಹಾಕಿದ್ರಿ. 8 ಎಕರೆ ಪಪಾಯದಲ್ಲಿ ಸಾಕಷ್ಟು ಈಗಾಗಲೇ ಇಳುವರಿ ಪಡ್ಕೊಂಡಿದ್ದೀರಿ. 36 ಟನ್ಗಳನ್ನು ಮಾರಿ 4.5 ಲಕ್ಷ ರೂಪಾಯಿ ಹಾಕಿದ ಬಂಡವಾಳಕ್ಕೆ ಸರಿಸಮನಾಗಿ ನಿಮಗೆ ಈ ಸಲ ಬಂಪರ್ ಬೆಳೆ ಪಪಾಯ ಕೈ ಹಿಡಿದಿದೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೂ ಕಾಯಿಗಳು ನಿಮ್ಮ ಹೊಲದಲ್ಲಿದ್ದಾವೆ, ಚೆನ್ನಾಗಿ ಇಳುವರಿ ಬರಲಿ, ಚಲೋ ರೇಟು ಸಿಗಲಿ, ದೇವರು ನಿಮ್ಮ ಕೈ ಹಿಡಲಿ. ಮತ್ತು ಮುಂದಿನ ವರ್ಷ ಮಾಡುವಂಥ ಪ್ರಯತ್ನಕ್ಕೆ ನೀವೆಲ್ಲ ಚಲೋತ್ನಾಗಿ ಪ್ರಯತ್ನ ಮಾಡಿರಿ, ಒಳ್ಳೆ ಬೆಳೆ ಬರಲಿ. ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಕೆಲವು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ, ನಮ್ಮ ರೈತ ಬಾಂಧವರು ಮಾಹಿತಿಯನ್ನು ತಿಳ್ಕೊಂಡ್ರು, ತಮಗೆ ಧನ್ಯವಾದಗಳು. ರಮೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರಾಯಚೂರು ತಾಲೂಕಿನ ಗಿಲೇಸುಗುರು ಗ್ರಾಮದ ರಮೇಶ್ ಅವರ ಪಪ್ಪಾಯಿ ಬೆಳೆಯ ಅನುಭವಗಳನ್ನು ಕೇಳಿದಿರಿ. हर जोखिम से निकल कर फसल आए सुरक्षित हो जाए फसल बीमा से हर किसान आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत ಸರ್ಕಾರ. ರೈತ ಬಾಂಧವರೇ, ಈಗ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಈ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ. ಮೊದಲಿಗೆ ಕಡಲೆಕಾಳು 4,000 ರೂಪಾಯಿಗಳಿಂದ 4,855 ರೂಪಾಯಿಗಳು. ಹತ್ತಿ 9,900 ರೂಪಾಯಿಗಳಿಂದ 12,000 ರೂಪಾಯಿಗಳು. ಅಲಸಂದಿ 5,103 ರೂಪಾಯಿಗಳಿಂದ 5,729 ರೂಪಾಯಿಗಳು. ನೆಲಗಡಲೆ ಶೇಂಗಾ 3,919 ರೂಪಾಯಿಗಳಿಂದ 6,239 ರೂಪಾಯಿಗಳು. ಈರುಳ್ಳಿ 400 ರೂಪಾಯಿಗಳಿಂದ 1,300 ರೂಪಾಯಿಗಳು. ಭತ್ತ ಸೋನಮಸೂರಿ 1,429 ರೂಪಾಯಿಗಳಿಂದ 1,822 ರೂಪಾಯಿಗಳು. ಸೂರ್ಯಕಾಂತಿ 5,705 ರೂಪಾಯಿಗಳಿಂದ 6,666 ರೂಪಾಯಿಗಳು. ಕೆಂಪು ತೊಗರಿ 4,664 ರೂಪಾಯಿಗಳಿಂದ 6,319 ರೂಪಾಯಿಗಳು. ಬಿಳಿ ತೊಗರಿ 5,049 ರೂಪಾಯಿಗಳಿಂದ 5,607 ರೂಪಾಯಿಗಳು. ಇನ್ನು ಸಿಂಧನೂರು ಮಾರುಕಟ್ಟೆ ಪೇಟೆ ದರಗಳು ಹೀಗಿವೆ. ಜೋಳ 2,200 ರೂಪಾಯಿಗಳು. ಭತ್ತ 2,000 ರೂಪಾಯಿಗಳು. ಭತ್ತ ಹೊಸ ಸೋನಮಸೂರಿ 1,700 ರೂಪಾಯಿಗಳಿಂದ 1,853 ರೂಪಾಯಿಗಳು. ಭತ್ತ ಹಳೆ ಸೋನಮಸೂರಿ 2,300 ರೂಪಾಯಿಗಳಿಂದ 2,390 ರೂಪಾಯಿಗಳು. ರೈತ ಬಾಂಧವರೇ, ಇವು ಈ ದಿನದ ಪೇಟೆ ಧಾರಣೆ. ಈಗ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ, ಹಾಗಾದರೆ ಕೇಳೋಣ ಬನ್ನಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತೀಯ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ಮಣ್ಣಿನ ಸವಕಳಿ, ನೀರಿನ ಹರಿಯುವಿಕೆ, ಶಿಥಿಲಗೊಂಡ ಬದುಗಳು ಹಾಗೂ ಚೆಕ್ ಡ್ಯಾಮುಗಳ ದುರಸ್ತಿ ಅಥವಾ ನವೀಕರಣ ಕಾರ್ಯವನ್ನು ಈ ಸಮಯದಲ್ಲಿ ಮಾಡಬಹುದು. ಇನ್ನು ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಇದು ಅತ್ಯಂತ ಸುಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಅದನ್ನು ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕಳಿಸಿಕೊಡಬೇಕು. ಇನ್ನು ಹಿಂಗಾರು ಬೆಳೆ ಕಟಾವಾದ ಕೂಡಲೇ ರೈತ ಬಾಂಧವರು ಮಾಗಿ ಉಳುಮೆಯನ್ನು ಮಾಡಬೇಕು. ಇದರಿಂದ ಮಣ್ಣಿನಲ್ಲಿರುವಂತಹ ಕೋಶ ವ್ಯವಸ್ಥೆಯಲ್ಲಿರುವ ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಸಂರಕ್ಷಣಾ ಶೇಖರಣಾ ಶಕ್ತಿಯೂ ಕೂಡ ಹೆಚ್ಚಾಗ್ತದೆ. ಇನ್ನು ಜಿಲ್ಲೆಯಲ್ಲಿ ರೈತ ಬಾಂಧವರು ಕಲ್ಲಂಗಡಿ ಅಥವಾ ಈ ಕರಬೂಜ ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ರೈತ ಬಾಂಧವರು ಬೋರಾನ್ 5% ದ್ರಾವಣವನ್ನು ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಗಳಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಯಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಇನ್ನು ಕಲ್ಲಂಗಡಿ ಬೆಳೆಯಲ್ಲಿ ಎಕರೆಗೆ 1 ಜೇನು ಪೆಟ್ಟಿಗೆಯನ್ನು ಇಡುವುದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಹಣ್ಣಿನ ಇಳುವರಿಯನ್ನು ಹೆಚ್ಚಿಸಬಹುದು. ಕಲ್ಲಂಗಡಿ ಬೆಳೆಯಲ್ಲಿ ರಸಹೀರುವ ಕೀಟಗಳ ನಿರ್ವಹಣೆಗಾಗಿ ರೈತಬಾಂಧವರು ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಇನ್ನು ಮಾವು ಬೆಳೆಗಾರರಿಗೆ ಮಾಹಿತಿಯನ್ನು ಹೇಳೋದಾದರೆ, ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶ ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆಯಾಗಿ ಹಾಕಬೇಕು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಯನ್ನು ಮಾಡಲು ರೈತಬಾಂಧವರು 1 ಮಿಲಿಲೀಟರ್ ಹೆಕ್ಸಾಕೊನೋಜಲ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಮಾವಿನಲ್ಲಿ ಜಿಗಿಹುಳುವಿನ ಹತೋಟಿಗೆ 1 ಮಿಲಿಲೀಟರ್ ಬ್ರುಫೋಫಿಜಿನ್ 25 SC ಅಥವಾ 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ ಅಥವಾ ವರ್ಟಿಸಿಯಂ ಲೆಖಾನಿಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ನೋಡಿಕೋಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 8-10 ದಿನಗಳಿಗೊಮ್ಮೆ ನೀರನ್ನು ಹಾಸಬೇಕು. ಇನ್ನು ಶೇಂಗಾ ಬೆಳೆಯಲ್ಲಿ ಥ್ರಿಪ್ಸ್ ಮತ್ತು ಜಿಗಿಹುಳುವಿನ ಹತೋಟಿಗೆ 1.75 ಗ್ರಾಂ ಡೈಮಿಥೋಯೇಟ್ 30 EC ಅಥವಾ 1 ಗ್ರಾಂ ಅಸಿಫೇಟನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಭತ್ತದಲ್ಲಿ ದುಂಡಾಣು ಅಂಗಮಾರಿ ರೋಗದ ಹತೋಟಿಯನ್ನು ಮಾಡಲು ರೈತಬಾಂಧವರು 0.6 ಗ್ರಾಂ ಸೆಪ್ಟ್ರೋಮೈಸಿನ್ ಸಲ್ಫೇಟ್ ಮತ್ತು 3 ಗ್ರಾಂ COCಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಕಾರ್ಬನ್ ಡೈಸಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಭತ್ತದಲ್ಲಿ ಕಂದುಜಿಗೆ ಹುಳುವಿನ ನಿಯಂತ್ರಣವನ್ನು ಮಾಡಲು ಇಮಿಡಾಕ್ಲೋಪಿಡ್ 0.5 ಮಿಲಿಲೀಟರ್ ಅಥವಾ ಥಯಾಮಿಥಾಕ್ಸಮ್ 0.7 ಗ್ರಾಂ ಅಥವಾ ಕ್ಲೋರಿಫೆರಿಫಾಸ್ 2 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗದ ಬಾಧೆ ಕಂಡು ಬಂದಲ್ಲಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WPಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮಾಮೆಕಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಇನ್ನು ಕೋಳಿ ಸಾಕಾಣಿಕೆಯನ್ನು ಮಾಡುತ್ತಿರುವಂತಹ ರೈತಬಾಂಧವರು ಗಮನಿಸಬೇಕು. ಬೇಸಿಗೆ ದಿನಗಳಲ್ಲಿ ಶುದ್ಧವಾದ ನೀರು ಸದಾಕಾಲ ಕೋಳಿಗಳಿಗೆ ಕುಡಿಯಲು ಲಭ್ಯವಾಗುವಂತೆ ನೋಡಿಕೋಬೇಕು. ಕೋಳಿ ಮನೆಯನ್ನು ತಂಪಾಗಿಡುವ ನಿರ್ವಹಣಾ ಕ್ರಮಗಳನ್ನು ರೈತಬಾಂಧವರು ಕೈಗೊಳ್ಳಬೇಕು. ಹಗಲಿನಲ್ಲಿ ಉಷ್ಣಾಂಶ 39-40 ಡಿಗ್ರಿ ಸೆಲ್ಸಿಯಸ್ ಇರುವುದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿ ತಿನ್ನುವುದು ಕಡಿಮೆಯಾಗುತ್ತದೆ. ಆದ್ದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿ ಮನೆಗಳ ಮೇಲೆ ತೆಂಗಿನ ಗರಿ ಅಥವಾ ಇತರೆ ಹುಲ್ಲಿನ ವಸ್ತುಗಳನ್ನು ಹಾಸಬೇಕು. ಕೋಳಿಗಳಿಗೆ ತಂಪಾದ ನೀರನ್ನು ಯಾವಾಗಲೂ ಇರುವಂತೆ ನೋಡಿಕೋಬೇಕು ಮತ್ತು ಆಹಾರದಲ್ಲಿ ಅಮೈನೋ ಆಮ್ಲಗಳು ಇರುವಂತೆ ಹಾಕಬೇಕಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಹೆಚ್ಚಾಗುತ್ತಿದೆ. ಮರಿಗಳು ಮತ್ತು ಕೋಳಿ ಪಕ್ಷಿಗಳಿಗೆ ಸಾಕಷ್ಟು ನೀರನ್ನು ಒದಗಿಸಿ. ಬರ್ಡ್ ಫ್ಲೂ ರೋಗ ಲಕ್ಷಣಗಳು ಕಂಡುಬಂದರೆ ಸಾಧ್ಯವಾದಷ್ಟು ಬೇಗ ಪಶುವೈದ್ಯರನ್ನು ಕಾಣಬೇಕು. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ರೀತಿಯ ಜಂತುನಾಶಕ ಔಷಧಿಗಳನ್ನು ಕುಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಇನ್ನು PPR ಕಾಯಿಲೆ ಬಗ್ಗೆ ಈ ದಿನಗಳಲ್ಲಿ ರೈತಬಾಂಧವರು ಎಚ್ಚರಿಕೆಯನ್ನು ವಹಿಸಬೇಕು. ಸೀನು, ಮೂಗಿನಿಂದ ಗುಣ್ಣೆ, ಮೇವು ತಿನ್ನದಿರುವುದು, ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ನಿಮ್ಮ ಸ್ಥಳೀಯ ಪಶುವೈದ್ಯರನ್ನು ಕಾಣಬೇಕು. ಇನ್ನು ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ ಬಿಡುವುದು ಉತ್ತಮ. ಇಲ್ಲವೇ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈ ತೊಳೆಯಬೇಕು, ಇಲ್ಲವೇ ನೀರನ್ನು ಸಿಂಪಡಿಸಬೇಕು. ಬೇಸಿಗೆ ಸಮಯದಲ್ಲಿ ಮೇವನ್ನು ಬಣವೆ ಅಥವಾ ಸೈಲೇಜ್ ರೂಪದಲ್ಲಿ ಸಂರಕ್ಷಿಸಬೇಕು. ಇದು ಹಾಲು ಕರೆಯುವ ಹಸುಗಳಿಗೆ ಹೆಚ್ಚಿನ ಉಪಕಾರಿಯಾಗ್ತದೆ. ಹೋರಿಗಳಿಗೆ ಈ ಸಮಯದಲ್ಲಿ ಕಸಿ ಮಾಡಿಸಲು ಸೂಕ್ತವಾದಂತಹ ಸಮಯವಾಗಿದ್ದು ಹಾಗೆಯೇ ಗಾಯದ ನಿರ್ವಹಣೆ ಕೂಡ ಈ ಸಮಯದಲ್ಲಿ ಆದಷ್ಟು ಬೇಗ ಆಗ್ತದೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗೋಣ, ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ನಾನು ನಾರಾಯಣ ಸ್ವಾಮಿ ಅಂತ, ತಿಪ್ಪೇನಹಳ್ಳಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಯವರು. ನಾವು ಮೊದಲಿಂದ ವ್ಯವಸಾಯಗಾರರು. ಈಗ ಹೊಸದಾಗಿ ತೋಟಗಾರಿಕೆ ಬೆಳೆ ಮಾಡಬೇಕು ಅಂತಂದ್ಬಿಟ್ಟು ಗೋಡಂಬಿ ಹಾಕಕ್ಕೆ ಪ್ರಯತ್ನ ಪಟ್ಟಿವಿ. ನಾವು ನರೇಗಾದಲ್ಲಿ ಸಹ ಧನ ಸಹಾಯ ಪಡ್ಕೊಂಡು ಗೋಡಂಬಿ ಬೆಳೆದು ಅದರಿಂದ ತುಂಬಾ ನಮಗೆ ಪ್ರಯೋಜನ ಆಗಿದೆ. ಅದರಿಂದ ನಮಗೆ ಜೀವನೋಪಾಯಕ್ಕೆ ತುಂಬಾ ಅನುಕೂಲ ಆಗಿದೆ. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಈಗ ರಾಯಚೂರು ತಾಲೂಕಿನ ದಿನ್ನಿ ಗ್ರಾಮದ ಮಾಧವ್ ಸಿಂಗ್ ರಜಪೂತ್ ಅವರಿಂದ ಜನಪದ ಗೀತೆಗಳನ್ನು ಕೇಳೋಣ. ಆಶೆ ಇಲ್ಲದೆ ಭಜಿಸಿದವನಿಗೆ ಪಾಶ ಕಳೆದು ಈಶತ್ವ ನೀಡುವಳು. ವಾಸನೆಗಳ ನಳೆದು ನೆನೆದವಗೆ ದೋಷ ದೂರ ಮಾಡಿ ಪರಬ್ರಹ್ಮ ಪದವಿ ನೀಡುವಳು. ನಮ್ಮ ಶ್ರೀದೇವಿ ಅಂದಾತ ಶ್ರೀ ಗುರು ಶಾಂತೇಶ್ವರ ಶಿವಯೋಗಿ, ಶ್ರೀ ಗುರು ಶಾಂತೇಶ್ವರ ಶಿವಯೋಗಿ. ಯೋಗೇಶ್ವರಿ ಕೋ ನಮ್ಮ ದೇವಿ, ಯೋಗೇಶ್ವರಿ ಕೋ ನಮ್ಮ ದೇವಿ, ನಮ್ಮ